ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 30%, ಬೀದರ್ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ 25, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ 40, ಕೊಪ್ಪಳ ಜಿಲ್ಲೆ ಒಳಗ 55, ಯಾದಗಿರಿ ಜಿಲ್ಲೆ ಒಳಗ 35, ಬಳ್ಳಾರಿ ಜಿಲ್ಲೆ ಒಳಗ 60 ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 50% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಉಳಿದ ಜಿಲ್ಲೆಗಳಲ್ಲಿ ಅಂದ್ರ ಕಲಬುರಗಿ, ಬೀದರ್, ರಾಯಚೂರು, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಸರಣಿ ಕಾರ್ಯಕ್ರಮ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ. ಇಂದಿನ ವಿಷಯ ದನಗಳ ಕೊಂಬಿನ ಕಾಳಜಿ. ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ಅವನ ಜೊತೆಗಾರ ಮಾನಿಂಗ. ಕಾಳಿಂಗ ಮಾನಿಂಗ ನಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕರಿಯತ್ತ ಕಾಳಿಂಗ, ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನು ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನು ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ಕೊಂಬು ಆಗದಿರಲಿ ಅಂಬು. ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಕೊಂಬು ಆಗದಿರಲಿ ಅಂಬು. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ. ಬಾರಪ್ಪ ಶಿವಣ್ಣ. ನಮಸ್ಕಾರ. ನಮಸ್ಕಾರ. ಹಾಲಪ್ಪ, ಏನ್ ಸುದ್ದಿನೇ ಇಲ್ಲಲ್ಲಪ್ಪ. ಊರಾಗ ಇದ್ದೋ ಇಲ್ಲ ಮತ್ತ ಏನ್ ಮಾಡುದ್ರಿ ಗೌಡ್ರ? ಹಂಗ ನಮಗ ಒಂದಿಲ್ಲೊಂದು ಕೆಲಸ ಗಂಟು ಬಿದ್ದಿರ್ತಾವ. ಊರ ಕಡೆ ಹೋಗಿದ್ರೆ ಮನಿದು ಒಂದ್ ಸ್ವಲ್ಪ ಕೆಲಸ ಇತ್ತು, ಹಿಂಗಾಗಿ ಬರೋದ ಒಂದ್ ಸ್ವಲ್ಪ ತಡ ಆತ್ ನೋಡ್ರಿ ನನಗ. ಅಲ್ಲಪ್ಪ ಶಿವಣ್ಣ, ಮತ್ತ ಊರ್ ಕಡಿ ಹೋಗಿದಿ ಅಂತಂದಿ, ಮತ್ತ ಹಂಗ ಬಿದರ್ ಕಡಿ ಹೋಗಿ ಬಂದ್ ಹೋಯ್ಲ ಮತ್ತ? ಹಂಗ್ರಿ ಗೌಡ್ರ, ಏನೇ ಕೆಲಸ ಇದ್ರು ಬೀದರ್ ಪಶು ವಿಶ್ವವಿದ್ಯಾಲಯದ ದನದ ಡಾಕ್ಟರ್ ಭೇಟಿ ತಪ್ಪಸಕ್ ಆಗ್ತೈತೇನ್ರಿ? ಅದೇ ಅಂದಪ್ಪ, ನಾನು ಒಂದ್ ಹೊತ್ತಿನ ಊಟ ಮಾಡೋದು ನೀ ತಪ್ಪಿಸಬಹುದು, ಆದ್ರೆ ದಂದ ಹೋಗಿ ಹೋಗೋದ್ ಮಾತ್ರ ತಪ್ಪಿಸೋದಿಲ್ಲ ನೋಡಿ. ನೀವ್ ಅನ್ನೋದು 100% ಬರೋಬರಿ ನೋಡ್ರಿ. ಅದ್ ಏನೇನೋರಿ, ಒಂದ್ ಸಲಾರ ದನದ ಡಾಕ್ಟರ್ ಜೋಡಿ ಮಾತಾಡ್ಲಿಲ್ಲ ವಾರದಾಗ ಅಂತಂದ್ರ ಸಮಾಧಾನ ಆಗುದಿಲ್ಲ ನೋಡ್ರಿ. ಮತ್ತ ಅಲ್ಲಿ ತಿಳ್ಕೊಂಡ ವಿಷಯ ನಮಗ್ ಹೇಳಲಿಲ್ಲ ಅಂತಂದ್ರ ಸಮಾಧಾನ ಆಗುದಿಲ್ಲ. ಹೌದಪ್ಪ ಶಿವಣ್ಣ, ನಿನ್ ಮಾತಂದ್ರ ಬಲೇ ರುಚಿ ನೋಡ. ಅದ್ರಾಗ ನೀ ನಮಗ ಬೇಕಾದ ಮಾತ್ ಹೇಳ್ತಿ, ಅಂದಮೇಲ ನೀ ಬರೋದು ಒಂದಿನ ತಡ ಆತು ಅಂದ್ರ ನಮಗ ಚಡಪಡಿಕೆ ಶುರು ಆಗ್ತದ ನೋಡು. ನನಗೂ ಹಂಗ ಆಗ್ತದ್ರಿ ಗೌಡಶಾನಿ ಅವ್ರ, ನಿಮ್ ಚಾ ನೆನಸ್ಕೊಂಡು. ಭಾರಿ ಹೇಳ ಶಿವಣ್ಣ ನೋಡ. ಅಲ್ಲಪ್ಪ ಶಿವಣ್ಣ, ಭಾರಿ ಹೇಳ ಬಿಡನಿ. ಒಟ್ಟ ನೀ ಬಂದ ಕೂಡ್ಲೆ ಫಸ್ಟ್ ನಾ ಚಾ ತಯಾರಿ ಮಾಡಿಡಬೇಕು ಅಂತ ಒಳ್ಳೆ ನೆನ್ ಮಾಡ್ಕೊಡ್ತೀನಿ ನೋಡು. ಜಲ್ದಿ ತಿಳ್ಕೊಂಡ್ ಬಿಡ್ತೀರಿ ನೋಡ್ರಿ ಗೌಡಶಾನಿ ನೀವು. ಅಲ್ಲಪ್ಪ, ನೀ ಇಷ್ಟೆಲ್ಲ ತಿರುಗಾಡಿ ಜ್ಞಾನ ಸಂಪಾದನೆ ಮಾಡ್ಕೊಂಡ್ ಬಂದು ನಮಗ ಎಲ್ಲಾ ಹೇಳ್ತೀಯಲ್ಲ, ಇದೇನ ಸಣ್ಣ ಕೆಲ್ಸಾನ? ನೀನು ಗೌಡ ಜೋಡಿ ಮಾತಾಡ್ಕೊಂತ ಕುಂತಿರು, ನಾ ಚಾ ಕಾಸಿ ತರ್ತೀನಂತ. ಆಗಲ್ರಿ, ನೀ ಹೇಳೋದು ನಮ್ಗ ಅಷ್ಟೇ ಅಲ್ಲಪ್ಪ, ನಮ್ ಸುತ್ತಮುತ್ತ ನಾಲ್ಕು ಮಂದಿಗೆ ಉಪಯೋಗ ಆಗ್ತಪ್ಪ. ಶಿವಣ್ಣ, ಮತ್ತೇನ್ ಹೇಳಿದ್ರಪ್ಪ ಡಾಕ್ಟ್ರು? ನಿಮಗ ಒಂದ್ ಮಾತು ಹೇಳ್ತೀನಿ ಗೌಡ್ರ. ಹೇಳಪ್ಪ. ಇನ್ನು ಮ್ಯಾಲ ನನಗ ಅಲ್ಲಿ ಹೋಗಾಕ ಒಲ್ಲ ಅನಿಸ್ಬಿಡ್ತು ನೋಡ್ರಿ. ಯಾಕಪ್ಪ? ಅಲ್ರಿ ಬ್ಯಾಡ್ರಿ ಬ್ಯಾಡ್ರಿ ಗೌಡ್ರ, ಅದನ್ ಏನ್ ಹೇಳಿ, ಏನ್ ಎಂತೆಂತ ದೃಶ್ಯ ನೋಡ್ಬೇಕಾಯ್ತ್ರಿ ಕಣ್ಣಿಲೆ. ಒಲ್ರಿಪ್ಪ ಒಲ್ರಿಪ್ಪ, ಏನಾರು ರಾಮಾರಗತ್ರಿ ರಾಮಾರಗತ. ಏನ ಜಗಳ ಮಾಡ್ದೆ ದನಗಳಲ್ಲಿ? ದನರಿಯಪ್ಪ ಹೇಳ್ತೀನಿ, ಹೊಟ್ಟಿ ಹರಿದ ಕಳ್ಳು ಹೊರಗ ಬಿದ್ದು ಯಪ್ಪ ನನಗ ನೋಡಕ್ ಆಗ್ಲಿಲ್ಲ ನೋಡ್ರಿ. ಇನ್ನಾ ನೆನಸ್ಕೊಂಡ್ರ ಆ ದೃಶ್ಯ ಕಣ್ಣ ಮುಂದೆ ಕಟ್ಟದಂಗಾಗೈತ್ರಿ. ಒಲ್ ಒಲ್ರಿಪ್ಪ ಒಲ್ಲ ಒಲ್ಲ. ಮತ್ತ ಆ ಡಾಕ್ಟರ್ನ ಕೇಳಿದ್ರಿ, ಯಾಕ್ರಿ ಸಾಹೇಬ್ರ ಈ ದನಕ್ಕೆ ಏನಾಗೈತಿ, ಇದು ಏನ್ ಮಾಡ್ಕೊಂಡೈತಿ, ಟ್ಯಾಕ್ ರಕ್ತ ಹರಿಯಕತೈತಿ ಅಂತ ಹೇಳಿ ಕೇಳಿದ್ರಿ. ಅಲ್ಲ, ಏನಾರ ರೋಗ ಬಂದಿರ್ಬೇಕು, ರಕ್ತ ಸ್ವರ ಇರ್ಬೇಕು ಬಿಡ. ಅಲ್ರಿ ಗೌಡ್ರ, ರೋಗ ಬಂದ್ರ ಹಿಂಗ ಆಗುದಿಲ್ಲ ಅಂತ ಹೇಳಿ ಹೇಳಿದ್ರಿ ಅವರು. ಅಲ್ಲಿ ನಿಂತ ಒಂದ್ ಎತ್ತು ತೋರಿಸಿದ್ರಿ, ಅದ್ರ ಕೊಂಬು ಕೊಂಬು ನೋಡಿದ್ರಿ, ಇಷ್ಟು ಚೂಪಿತ್ತು, ಬರ್ಚಿ ಬರ್ಚಿ ಅಂದ್ರ ಈಟ್ ಅಂತೀವಿ ನೋಡ್ರಿ ನಾವು, ಅಷ್ಟು ಚೂಪಾಗಿತ್ರಿ ಅದು. ಅಲ್ಲ ಪಾಶವಣ್ಣ, ಮತ್ ನಾವ್ ನಮ್ಮ ಎತ್ತಿಗೆ ಮನ್ನ ಕಾರುಣಿ ಮುಂದ ಕೆತ್ತಿ ಚೂಪ್ ಮಾಡಿದೇನು, ಹಂಗ ಮಾಡಿರ್ಬೇಕು ಬಿಡಪ್ಪ. ಈಗ ಗೌಡ್ರ ನಿಮ್ ಕೈ ಮುಗಿತಿನ್ನ. ಯಾಕಪ್ಪ? ದಯಮಾಡಿ ನಿಮ್ ಎತ್ತು ಅದೇನೋ ಚೂಪ್ ಮಾಡಿರ್ಲಿಲ್ಲ ನೀವು ಕೊಂಬು, ಆ ಚೂಪ್ ಇದ್ದದನ್ನ ದಯವಿಟ್ಟು ಮಂಡ್ ಮಾಡಿಸ್ರಿ ಒಂದ್ ತಟಕ. ಯಾಕಂತಂದ್ರ ಅಲ್ಲೇನು ದೊಡ್ಡ ಗಾಯಾಗಿ ಕಳ್ಳು ಹೊರಗ ಬಂದು ರಕ್ತ ಹರಿದಿತ್ತು ಅಂತ ಅಂದಲ್ಲ, ಆ ಚೂಪಾದ ಕೊಂಬಿನಿಂದಾಗೆ ಹಂಗಾಗಿತ್ತಂತ ನೋಡ್ರಿ ಅದು. ಹೌದಾ? ಅದಕ್ಕೆ ನಾ ಮತ್ತ ಡಾಕ್ಟರ್ ಸಾಹೇಬರಿಗೆ ಕೇಳ್ದೆ, ಏನ್ರಿ ಅಪ್ಪ ಮತ್ತೆ ಈ ದನದ ಹಣೆ ಬರ ಹಿಂಗಾಯ್ತು ಅಂತಂದ್ರ ಹೆಂಗ ಅಂತಂದೆ. ಇಲ್ಲ ಅದೇನು ನೀ ಏನ್ ಕಾಳಜಿ ಮಾಡಬೇಡ, ನಾವು ನಮ್ ಕೈಲಾದಷ್ಟು ಎಲ್ಲಾ ಕಾಳಜಿ ಮಾಡಿ ಕಳ್ಳು ಪಳ್ಳು ಒಳಗ್ ಹಾಕಿ ಮತ್ತ ಹೊಲಿಗೆ ಹಾಕ್ತಿವಿ, ನಾವು ಮಾಸುವಂತಾನೆ ಇರ್ತೀವಿ. ನೀವು ರೈತರು ಇದ ನಮೂನಿ ಬರೇ ಚೂಪಾದ ಕೊಂಬಿಟ್ಕೊಂಡು ಅಡ್ಡಾಡ್ರಿ, ಎದಕ್ಕರ ಹೊಡಿತು, ಕಣ್ಣು ಕಿತ್ತಿ ಬಂತು, ಹೊಟ್ಟಿ ಹರಿತು, ಬರೀ ಇಂಥದ ಆಗ್ತದ, ಮೊದಲ ಅದನ್ನ ಚೂಪಿದ್ದು ಕೊಂಬು ಮಂಡ್ ಮಾಡಿಸ್ರಿ ಅಂತ ಹೇಳಿ ಬುದ್ಧಿವಾದ ಹೇಳದ್ರಿ. ಅಂತಂದ್ರ ನಾವ್ ಹಿಂಗ ಚೂಪ್ ಮಾಡೋದ್ರಿಂದ ಬಹಳ ನುಕ್ಸಾನ್ ಆಗ್ತಲ್ಲ ಶಿವಣ. ಹೂನ್ರಿ ಹೂನ್ರಿ ಗೌಡ್ರ, ಮತ್ ನಾ ಅದಕ್ಕಂದೆ, ಮತ್ ಹೆಂಗೂ ಬಂದಿನಿ ಸಾಹೇಬ್ರ, ಈ ಕೊಂಬಿನ್ ದಟ್ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಟ್ಟೆ ಬಿಡ್ರಲ್ಲ ಅಂತ ಹೇಳ ತಂದ್ರಿ ನಾನು. ಅಂತಂದ್ರ ಪೂರಾ ಕೊಂಬಿನ ಬಗ್ಗೆ ಮಾಹಿತಿ ಕೇಳ್ಕೊಂಡ್ ಬಂದಿ ಅಂತಂದಂಗ ಆದ್ ಬಿಡು. ಹೂನ್ರಿ, ಅದಕ್ಕ ಅವ್ರು ಹೇಳಿದ್ರು, ಮೊದ್ಲೇದ್ ನೋಡ್ರಿ ನೀವು ಕೊಂಬು ಚಲೋತ್ನಾಗಿ ಕಾಣ್ಲಿ ಚಂದ ಕಾಣ್ಲಿ ಅಂತ ಹೇಳಿ ಬಹಳ ಅಗದಿ ನುಣುಪು ನುಣುಪು ಹೊಳಿಬೇಕು ಅಂತ ಹೇಳಿ ಅನ್ನೋ ರೀತಿ ಒಳಗ ಅದೇ ವಾರ್ನೆಸ್ ಹಚ್ಚಿ ಫಸ್ಟ್ ಕ್ಲಾಸ್ ಮಾಡಿ ನನ್ನ ಎದ್ದುಗಳಿಗೆ ಮಾಡಿರಪ್ಪ. ಮತ್ತೆ ಆದ್ರ ಅವ್ರು ಹೇಳಿದ್ರು ಇಂತ ಬಣ್ಣ ಬಣ್ಣ ಹಚ್ಚುದು ಸುರಕ್ಷಿತ ಅಲ್ಲ, ಬೇವಿನ ಎಣ್ಣಿ ಹೊಂಗಿ ಎಣ್ಣಿ ಹಚ್ಚರಿ, ಮತ್ತ ಬಹಳಷ್ಟು ಕೆತ್ತಿ ಅದು ಗಂಡಿಗೆ ಹತ್ತೋದಂತೀವ್ ನೋಡ್ರಿ ನಾವು. ಈಗ ಉಗುರ್ ತಗಿ ಮುಂದೆ ಜೀವ ಹೋದಂಗ ಆಗ್ತದ ನೋಡ್ರಿ, ಭಯಂಕರ ತ್ರಾಸ ಆಗ್ತೈತಿ, ರಕ್ತನೂ ಬರ್ತದ, ಹಂಗಾಗಬಾರದು. ದನದ್ದೇನಾದ್ರೂ ಕೊಂಬು ಹಂಗಾಯ್ತಪ್ಪ ಅಂತಂದ್ರ ಅದರಾಗಿಂದ ರಶಿ ಕಾಡ್ತದ ನೋಡ್ರಿ, ಅದರಾಗ ಕ್ರಿಮಿ ಬೆಳಿತಾವ, ಹುಳ ಬೀಳ್ತಾವ, ಆಮೇಲೆ ಆ ಕೊಂಬು ಸಹಿತ ಮುಂದ ಮತ್ತೊಂದು ತ್ರಾಸಿಗೆ ದಾರಿ ಆಗ್ತೈತಿ ಅಂತ ಹೇಳಿ ಹೇಳಿದ್ರಿ. ಭಾರಿ ಆಯ್ತು ಬಿಡು. ಆಮೇಲೆ ಆಮ್ಯಾಕ ನಾಂದೆ ಅಲ್ಲಿ ನೋಡಾಕತ್ತಿದ್ನಿರಿ, ಒಂದು ದನ ಬಂದಿತ್ರಿ ದವಾಖಾನ್ಯಾಗ, ಅಲ್ಲಿ ನೋಡ್ರಿ ಆ ಕೊಂಬಿನ ಕ್ಯಾನ್ಸರ್ ಬಂದಿತ್ರಿ. ಅದಕ್ಕ ಆ ದನದ ಕೊಂಬಿಗೆ ಕ್ಯಾನ್ಸರ್ ಅಂದ್ರ ಪೂರಾ ಬಲ್ತ ಬಿಟ್ಟಿತ್ರಿ. ನಾ ಕೇಳ್ದೆ ಮತ್ತ ಇದ ಯಾಕೆ ಬರ್ತದ್ರಿ ಕೊಂಬಿಗೆ ಕ್ಯಾನ್ಸರ್ ಅಂತೇಳಿ ನಾನು ಅನ್ನೋದ್ರಾಗ ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ, ನೋಡಪ್ಪ ಶಿವಣ್ಣ ಇವತ್ತಿನ ತನಕ ಕ್ಯಾನ್ಸರ್ ಇಂಥದ್ದ ಕಾರಣಕ್ಕೆ ಬರ್ತದ ಅಂತ ಹೇಳಿ ಗೊತ್ತಾಗಿಲ್ಲ ನೋಡು ಅಂತ ಹೇಳಿ ಅಂತಂದ್ರಿ. ಅಲ್ಲಪ್ಪ ಆ ದಾಮಣ್ಣ ನೆತ್ತಿಗೂ ಹಿಂಗ ಆಗ್ಯದ ಅಂತ ಅನಿಸ್ತದ ನನಗ. ಅದಕ್ಕೆ ಅವನಿಗೂ ಪಶು ವಿಷಯದೆಲ್ಲ ಬೀದರ್ಕ ಎತ್ತನ ಹೊಡ್ಕೊಂಡು ಹೋಗು ಅಂತ ಹೇಳ್ತೇನೆ. ಚಲೋ ಆಗ್ತಾರಪ್ಪ. ಯಾರ್ ಬ್ಯಾಡ ಅಂತಾರ್ರಿ, ಇಲ್ಲೇ ಸಮೀಪದಾಗ ಐತಿ, ತಗೊಂಡು ಹೋಗ್ಬೇಕ್ರಿ. ಮತ್ತ ತಗೊಂಡು ಹೋದ್ರೆ ಚಲೋ ಆಗ್ತೈತ್ರಿ, ಮತ್ತ ಉಪಯೋಗ ಆಗ್ತದ. ಮತ್ತ ಗೌಡ್ರ, ಡಾಕ್ಟರ್ ಸಾಹೇಬ್ರ ಏನಂದ್ರಿ, ಈ ಕೊಂಬು ಮೊದ್ಲ ಕೆತ್ತಿದಾಗ ಬಡ್ಡಿಗೆ ಗಾಯ ಮಾಡಿ ಮಾಡಿ ಈ ರೀತಿ ಹಣೆ ಬರ ಕೆಟ್ಟ ಹೋಗ್ತೈತಿ ಅಂತ ಹೇಳ್ತಾರೆ. ಕ್ಯಾನ್ಸರ್ ಕಾರಣ ಇಲ್ಲಾರದೆ ಬರುದಿಲ್ಲ. ಆದ್ರ ಈ ನೊಗ ಹರಸ್ತಾವ್ ನೋಡ್ರಿ ದನಗಳು, ಹೆಗಲ ಮೇಲೆ ಏನಾರೇ ತ್ರಾಸ ಇತ್ತಂತಂದ್ರ ಹಿಂಗ ನೊಗ ಹರಸು ಚಾಳಿ ಬೆಳೆಸ್ಕೊಂಡ್ ಬಿಡ್ತಾವ್ ನೋಡ್ರಿ, ಅವಾಗ ಕೊಂಬಿಗೆ ಅದೇಪ್ಪ ನೋವಿದ್ರ ಹಂಗ ಮಾಡ್ತಾವ. ಬರೋಬ್ಬರಿ ಹೇಳಿದ್ರಿ ಗೌಡ್ರಿ ನೀವು, ಆಮೇಲೆ ಏನಾಗ್ತೈತಿ ಅಂತಂದ್ ನಾನು ಕೇಳಿದೆ, ಹಿಂಗ ನೊಗ ಹಾರಿಸ್ತಾವಲ್ಲ ಮತ್ತ ಅದರಿಂದ ದೋಷ ಏನಾಗ್ತೈತಿ, ಏನಿರ್ತದ ಅದ್ರೊಳಗ ಅಂದಾಗ ಅವರಂದ್ರು, ಕೊಂಬಿನ ಬುಡಕ್ ಹೊಡೆದು ಹೊಡೆದು ಕೊಂಬ ಎತ್ತರ ಆಗಿರ್ತೈತಿ ಅಂತ್ರಿ, ಆಮೇಲೆ ಮೂಗಿನಾಗಿಂದ ರಕ್ತ ಬರ್ತದ, ಆಮೇಲೆ ಕೊಂಬೇನೈತಲ್ಲ ಆ ಜಾಗ ಅದು ಮೆದುಳಿಗೆ ಅಗದಿ ಸಮೀಪ ಐತಿ ಅಂತಂದ್ರಿ. ಮತ್ತ ತಲಿಗೂ ಸಮೀಪ ಐತಿ, ತಲಿ ಒಳಗ ಮೆದುಳು ಇರ್ತದ ನೋಡ್ರಿ. ಹೌದೌದು ಅಲ್ಲಪ್ಪ, ಮತ್ತ ಕಾಣಿಸ್ತಲ್ಲಪ್ಪ ಸಮೀಪ ಅಂತ ಹೇಳದು. ಆ ಮೆದುಳು ಸಹಿತ ಒಮ್ಮೊಮ್ಮೆ ತ್ರಾಸ ಆಗ್ತೈತಿ ಅಂತನೂ ಹೇಳದ್ರಿ. ಆಮೇಲೆ ನಾಂದೆ ಅದ್ ಬಿಡ್ರಿ ಸಾಹೇಬ್ರ, ಅದಕ್ಕಿಂತ ಮೊದ್ಲ ಯಾವುದು ಅದು ಕೊಂಬಿನ ಹುತ್ತು ಹುಣ್ಣು ಅಂತ ಹೇಳಿ ಕೊಂಬಿನ ಬಡ್ಡ್ಯಾಗ ಹುಣ್ಣಾಕವಲ್ರಿ, ಕೆಲವು ಹುಣ್ಣಾಕ್ತಾವ, ಕೆಲವು ಸಲ ಹುಣ್ಣಾಕ್ತಾವ, ಯಾಕ ಆಗ್ತಾವ ಅಂತ ಹೇಳಿ ನಾ ಕೇಳಿದ್ರಿ. ಅವಾಗ ಏನಾದ್ರಪ್ಪ ಮತ್ತವ್ರು? ಅವಾಗ ಡಾಕ್ಟರ್ ಹೇಳದ್ರಿ, ಇಲ್ಲ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಖಿಲಾರಿ ಜವಾರಿ ಏನಿರ್ತಾವಲ್ಲ, ಕೆಲವು ಕೊಂಬು ಹಿಂದಕ್ಕಿರ್ತಾವ. ಹೌದು, ಮೈ ತೊಳಿತೀವಿ ನೋಡ್ರಿ ನಾವು ಸುಮಾರ್ಕೊಮ್ಮೆ. ಅಲ್ಲಪ್ಪ ಮತ್ತೆ ನಮ್ ಕೆಂಪೇತು ಹಂಗೆ ಅದ ಬಿಡಪ್ಪ. ಅದೇ ಹಿಂದೈತಿಲ್ರಿ ಕೊಂಬ, ಅದು ನಾವು ಇದಕ್ ಹೇಳಿದ್ರಿ ಡಾಕ್ಟರ್ ಸಾಹೇಬ್ರಿ ಏನಂತಂದ್ರ, ಈಗ ನಾವು ಮೈ ತೊಳಿತೀವಲ್ಲ, ಮೈ ತೊಳೆದ ಮ್ಯಾಲ ಕೊಂಬಿನ ಸಂಧ್ಯಾಗ ಏನೈತಿ, ಒಂದಿಷ್ಟು ನೀರಿನ ಅಂಶ ಉಳ್ಕೊಂಡಿತ್ತು, ಹಸಿ ಉಳಿದಿತ್ತು ಅಂತಂದ್ರ ಅದ್ರಾಗ ಹೊಲಸು ಕುಂತು ಅದ್ರಾಗ ಕ್ರಿಮಿ ಬೆಳೆದು ಹುಣ್ಣಾಗ್ತಾವ ಅಂತ ಹೇಳಿದ್ರಿ ಇದ ಕಾರಣ. ಭಾರಿ ಆಯ್ತು ಬಿಡಪ್ಪ. ಅಲ್ಲಪ್ಪ ಮತ್ತ ನಾವೇನ್ ತೊಳಿತೀವಲ್ಲ, ತೊಳೆದ ಮತ್ತೆ ಸ್ವಲ್ಪ ಅದು ಹಿಂದಿತ್ತು ಅಂದ್ರೆ ಜಾಗ ಇರ್ತದ, ನೀರು ಉಳ್ಕೊಂಡು. ಹೌದು ಹೌದು ಹೌದ್ರಿ. ಅಂತಂದ್ರ ನಾ ಇನ್ಮೇಲ ನಾಗ್ಯಾಗ ಹೇಳ್ತೀನಪ್ಪ ಏನಂತಂದ್ರ, ತೊಳೆದ ಮ್ಯಾಲ ಆ ಜಾಗ ಸ್ವಚ್ಛಾಗಿ ಬಟ್ಟಿ ತೊಗೊಂಡು ವರ್ಷ ಅಂತ ಹೇಳ್ತೀನಿ. ಹೇಳ್ಬೇಕ್ರಿ ಗೌಡ್ರ, ಹೇಳಲಿಲ್ಲ ಅಂತಂದ್ರ ನಡೀದಿಲ್ಲ. ಅದಕ್ಕೆ ನಾಂದೆ ಮತ್ತ ಅದನ್ನ ಹೆಂಗ್ ತಪ್ಪಿಸ್ಬೇಕ್ರಿ? ಇಲ್ಲ ಜಳಕ ಮಾಡದ್ಮ್ಯಾಲ ದನಕ್ಕೆ ಏನೈತಿಲ್ಲ, ಕೊಂಬಿನ ಸಂಧ್ಯಾಗ ಏನಾರ ನೀರು ಸಿಕ್ಕೊಂಡಿರ್ತೈತಲ್ಲ, ಒಂದ್ ಅರಿವಿ ಚಲೋ ಅರಿವಿ ಅರೆ ತಗೋಬೇಕು, ಇಲ್ಲ ತಟ್ಟರೆ ತಗೊಂಡು ಒರೆಸಬೇಕು, ಸ್ವಚ್ಛ ಇಡಬೇಕು, ಅವಾಗ ಅವಾಗ ಬೇವಿನ ಎಣ್ಣೆ ಹೊಂಗಿನ ಎಣ್ಣೆ ಹಚ್ಚಬೇಕು ಅಂತ ಹೇಳಿ ಅವ್ರು ಹೇಳಿದ್ರೆ. ಅಂದ್ರೆ ಬಹಳ ಚಲೋ ಮಾಹಿತಿ ಕೇಳ್ಕೊಂಡ್ರೆ ಭಾಷೆ. ಹೌದ್ರಿ, ಮತ್ತ ಇಲ್ಲಂದ್ರ ನಮ್ಮ ರೈತರಿಗೆ ಗೊತ್ತಾಗೋದ್ರ ಯಾವಾಗ್ರಿ ಇದೆಲ್ಲ? ಹೌದಲ್ರಿ, ನಾವು ಬ್ಯಾರೆ ಏನೋ ತಿಳ್ಕೊಂಡಿರ್ತೀವಿ, ಜಾತ್ರೆ ಬಂದ್ರ ಹಬ್ಬ ಹರಿದಿನ ಬಂದ್ರ ಕೊಂಬಿಗೆ ಏನೈತಿ ಅಗದಿ ಚಂದನ ಬಣ್ಣ ಹಚ್ಚಿದ್ರ ಒಂದು ಚಲೋ ರಿಬ್ಬನ್ ಕಟ್ಟಿಬಿಟ್ರ ಚಲೋ ಅಂತ ಹೇಳಿ ನಾವು ತಿಳ್ಕೊಂಡಿರ್ತೀವಿ. ನಮ್ಮೆತ್ತ ನಿಮ್ಮೆತ್ತ ಅವರೆತ್ತ ಅವರತ್ತ ನಡೀತಲ್ಲ, ಚೂಪಾಗಿ ಕೆತ್ಕೊಂಡು ನಾವು ಅಗದಿ ತಯಾರಿ ಒಳಗೆ ಕೂತಿರ್ತೀವ್ರಿ. ಅದು ನಮಗ ಡಾಕ್ಟರ್ ಸಾಹೇಬ್ರು ಮಾತಾಡಿ ಮೇಲೆ ಗೊತ್ತಾಯ್ತು ನೋಡ್ರಿ, ನಾವು ತಪ್ಪು ನಾವು ಮಾಡುದು, ನಾವು ರೈತರು ಒಂದೊಂದ್ಸಲ ಏನ್ ತಪ್ಪು ಮಾಡಾಕತ್ತೀವಪ್ಪ ಅಂತ ಹೇಳಿ ಅನಸ್ತದ್ರಿ. ಆಕರ್ಷಣೆ ಹುಚ್ಚು ರೈತರಿಗೆ ಬಿಟ್ಟಿಲ್ರಿ. ಹೌದೌದು, ನಮಗ ಚಂದ ಕಾಣಿಸ್ಲಿಕ್ಕೆ ನಾವೆಲ್ಲ ಹಿಂಗ ಕೊಂಬಿಗೆ ಪೇಂಟ್ ಹಚ್ಚುದು ವಾರ್ನಿಸ್ ಹಚ್ಚುದು ಮಾಡ್ತೀವಿ, ಅದು ಕೊಂಬಿಗೆ ಕುತ್ತಾಗತೈತಿ ಅಂತ ಹೇಳಿ ಅವ್ರು ಹೇಳಿದ್ರೇನ್ರಿ. ಬರೋಬ್ಬರ್ ಹೇಳ್ರಿ, ಒಳ್ಳೆ ವಿಷಯ ಹೇಳ ನೋಡು. ಹಿಂಗ ಎಲ್ಲ ಹೇಳಿದ್ರಿ, ಆಮೇಲೆ ನಾ ಕೇಳಿದೆ, ಅಲ್ರಿ ನಮ್ದೊಂದು ಎತ್ತಿನ ಕೊಂಬು ಒಂದ್ ಸ್ವಲ್ಪ ವಾಂಕಾ ಡಿಂಕ ಐತಿ, ಯಾಶ್ ಐತಿ, ಮತ್ತ ಅದನ್ನ ಬರೋಬ್ಬರಿ ಸೀದಾ ಮಾಡ್ತಿರೇನ್ರಿ ಅಂತ. ವಾಂಕಾ ಡಿಂಕ ಸೀದಾ ಮಾಡ್ದ? ಅದಕ್ಕ ಅವ್ರ ಅಂದ್ರಿ, ಅಲ್ಲಪ್ಪ ಮನುಷ್ಯಾಗ ಐದು ಬಳ್ಳದವ, ಐದು ಬಳ್ಳನು ಸಮಾದವೇನು? ಹಂಗ ದನದ ಕೊಂಬು ಒಂದ ನಮೂನಿ ಇರೋದಿಲ್ಲಪ್ಪ, ಬೇರೆ ಬೇರೆ ಆಕಾರ ಗಾತ್ರದ ಇರ್ತಾವ. ಒಂದ್ ತಿಳ್ಕೊ ನೀನು, ದನದ ಕೊಂಬು ಗಟ್ಟಿಮುಟ್ಟಿದ್ದು ಆರೋಗ್ಯವಂತಿದ್ದು ಏನು ರೋಗಿಲ್ಲ, ರುಜಿ ಇಲ್ಲ, ಹುಣ್ಣಿಲ್ಲ, ಹುಳ ಬಿದ್ದಿಲ್ಲಪ್ಪ ಅಂತ ಅನ್ನೋದಾದ್ರ ಇರ್ಲಿ ಬಿಡು, ಯಾಸಿ ತಗೊಂಡ ನೀ ಏನ್ ಮಾಡ್ತೀ? ಅದು ಅದ್ರ ಗುಣಧರ್ಮಪ್ಪ, ಅದ್ರ ದೇಹದ ಗುಣಧರ್ಮ. ಈಗ ನಂದ್ ಮೂಗ್ಸ್ ಹೊಟ್ಟೈತಿಪ್ಪ ಅಂತ ಹೇಳಿ ಡಾಕ್ಟರ್ ಸಾಹೇಬ್ರಿ ಅಂತಂದ್ರಿ. ಅಂದ್ರಾಗಿದೆ ನಿನಗ್ ತಿಳಿಯಂಗ ಹೇಳ್ರಿ ಬಿಡು. ಗೌಡ್ರ ನಾನು ಅವ್ರನ್ನ ಬಿಡ್ಲಿಲ್ರಿ ಸಾಹೇಬ್ರ, ಹೇಳಿಬಿಡ್ರ ನನಗ ಒಂದ್ ಮಾತು, ಕೆಲವು ಕೊಂಬಿನಾಗ ವಾಸನೆ ಬರ್ತಾವಲ್ಲ, ಅದಕ್ಕೆ ಏನ್ ಕಾರಣ, ಏನ್ ಮಾಡಬೇಕು ಅಂತ ಹೇಳಿ ಅಂತಂದು ಕೇಳಬಿಟ್ಟಿನ್ರಿ. ನಾನು ಬಿಡ್ಲಿಲ್ರಿ, ಹುಡುಕಿ ಹುಡುಕಿ ಕೇಳೋ ಬಿಡು. ಅದಕ್ಕ ಅವ್ರಂದ್ರು, ನೋಡಪ್ಪ ಇದಕ್ಕೆಲ್ಲ ಅನುಭವ ಇರಬೇಕಾಗ್ತದ ಶಿವಣ್ಣ, ನಿಂದು ಅನುಭವ ಎಷ್ಟೈತಿ ಅನ್ನೋದು ನನಗ ನಿನ್ನ ಮಾತಿನ ಮೇಲೆ ಗೊತ್ತಾಯ್ತು. ನೀ ದನದಾಗ ಅದಿ ದನ ಬೆಳೆಸಿದಿ ಅನ್ನೋದು ಗೊತ್ತಾಯ್ತು ನೋಡು, ಇಲ್ಲಿ ಬಾಯಿ ಇಲ್ಲಿ ತೋರಿಸ್ತೀನಿ ಬಾಯಿ, ಇಲ್ಲಿ ಇಲ್ಲೊಂದು ದನ ಐತಿ ನೋಡಿಲಿ ಎತ್ತದ ಇದನ್ನ ನೋಡಿದನ ಅಂತೇಳಿ ನನಗ ದವಾಖಾನೆ ಕರ್ಕೊಂಡು ಹೋಗಿ ತೋರಿಸಿದ್ರಿ. ಕೈಯಾಗ ಒಂದ್ ಕಲ್ಲು ತಗೊಂಡ್ರಿ, ಸಣ್ಣದು ಹಳ್ಳಿನಂತದ್ದು, ತಗೊಂಡು ಹೋಗಿ ಆ ಕೊಂಬಿಗೆ ಬಾರಿಸಿದ್ರು ಟಕ್ ಟಕ್ ಟಕ್ ಟಕ್ ಅಂತ ಹೇಳಿ. ಆ ಸಪ್ಪಳನ ಬೇರೆ ರೀ ಅದು. ಹೌದಾ? ಚಲೋ ಇದ್ದಿದ್ದು ಕೊಂಬಿನ ಸಪ್ಪಳನ ಬೇರೆ ಬರ್ತದ. ಆಮ್ಯಾಕ ಇದು ಏನ್ರಿ, ಒಳಗ ಟೊಳ್ಳಾಗಿತ್ತು, ಒಳಗೇನಾರೆ ಹುಳ ರಸಿಕಿ ಆಗಿತ್ತು ಅಂತಂದ್ರ ಅದ್ರ ಸಪ್ಪಳನ ಬೇರೆ ಬರ್ತದ್ರಿ. ಆಮೇಲ ಅದ್ರ ವಾಸನೆನು ತೋರಿಸಿದ್ರಿ. ನೋಡಪ್ಪ ನೋಡು, ಇದ್ರೊಳಗಿಂದ ವಾಸನೆ ಹೆಂಗಿರ್ತದ ನೋಡು ಅಂತ ಹೇಳಿ ಅಂತಂದ್ರಿ. ಗೌಡ್ರ ಹೇಳತ್ತೀನಿ, ಆ ವಾಸನೆ ನೋಡದೆ ಹೊಟ್ಟ್ಯಾಗಿಂದ ಎಲ್ಲ ಹೊರಗ್ ಬಂದಂಗಾಯ್ತು ನೋಡ್ರಿ. ಅಂದ್ರೆ ಭಯಂಕರ ತ್ರಾಸ ಆಯ್ತಂದಂಗೆ. ಒಲ್ರಿಪ್ಪ ಒಲ್ಲೆ ಒಲ್ಲೆ, ಅದು ಪಾಪ ನಮಗೆ ಇಟ್ಟು ತ್ರಾಸ ಆಗ್ತೈತಿ, ಆ ದನಕ್ಕೆ ಎಷ್ಟು ತ್ರಾಸ ಆಗ್ತೈತಿ ಅನಿಸ್ತಾನ. ಏ ತ್ರಾಸ ಆಗ್ತದೆ ಬಿಡು ಶಿವಣ, ಕೊಂಬು ಚೆಕ್ ಮಾಡ್ಬೇಕು, ಮೈ ತೊಳಿಬೇಕು, ಎಲ್ಲಾ ಮಾಡಿದ್ರ ದನಗಳು ನಮ್ಗ ಚಲೋ ಕೆಲ್ಸಕ್ ಬರ್ತಾವ, ಮತ್ ಅವನು ಚಲೋತ್ನಾಗಿರ್ತಾವ. ಹೌದಿಲ್ಲ? ಹೂನ್ರಿ ಗೌಡ್ರ, ಅದಕ್ಕ ಇದನ್ನ ಮೊದ್ಲ ಯಾಕಂತಂದ್ರ ನಿಮ್ದು ಆ ಕರಿ ಅರಿ ಮುಂದ ದನ ನೋಡಿದ್ನಿ ನೋಡ್ರಿ, ಅಗದಿ ಬಾಳ ಚೂಪ್ ಮಾಡಿಟ್ಟಿದ್ರಿ, ಬಾಳ ಚಂದ ಮಾಡಿಟ್ಟಿದ್ರಿ, ಮತ್ತ ಇದನ್ನ ಬರೋಬ್ಬರಿ ಗೌಡರಿಗೆ ಮೊದ್ಲು ಹೇಳೋಣ ಅಂತೇಳಿ ಓಡ್ಕೋತ ಬಂದ್ ನೋಡ್ರಿ ಅಲ್ಲಿಂದ. ಚಲೋ ಮಾಡಿದೆ ಪಶುವಣ್ಣ, ನಾ ಮೊದಲ ಕೆಲಸ ಏನ್ ಮಾಡ್ತೀನಿ ಗುರ್ತೇನು, ಆ ಚೂಪ್ ಕೊಂಬದ ನೋಡು ಅದು ಮಂಡು ಮಾಡಿಸ್ತೇನೆ. ಗೌಡ್ರ ಇನ್ನು ಮ್ಯಾಲ ನೀವು ಬಲ, ನಿಮ್ ಎತ್ತಿನ ಕೊಂಬು ಬಲ. ಅದನ್ನ ಚೂಪರ ಇಡ್ರಿ ಮಂಡರ ಇಡ್ರಿ. ಅಲ್ಲಪ್ಪ ನೀ ಹೇಳಿದ್ಯಲ್ಲ ಮತ್ತ ಹೆಂಗ್ ಚೂಪ್ ಇಡ್ತೀನಿ ಹೇಳ ನಾನು, ನೀನು ಬಾರಿ ನನಗೆ ಚುಚ್ಚಿ ಕೇಳವ. ಅಲ್ರಿ ಗೌಡ್ರ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ಯಾಕೋ ಗೌಡ ಶನಿ ಅವ್ರು ಒಳಗ ಹೋದವ್ರ ಆ ಕಡೆ ಹೋಗ್ಬಿಟ್ರಿ ಅಲ್ಲೇನು ಚುಚ್ಚವಲ್ಲಂತ. ಅಲ್ಲಪ್ಪ ಶಿವಣ್ಣ ನಿಮ್ ಮಾತ್ ಕೇಳ್ಕೊಂತ ನಾ ಕೆಲಸ ಮಾಡಕತ್ತಿದ್ನ, ಹಂಗ ಚಾನು ತಯಾರ್ ಮಾಡೇ ಇಟ್ಟಿದ್ದೆ, ತರೋದೊಂದ ಬಾಕಿ ಇತ್ತ. ಒಳ್ಳೇದ್ರಿ ಗೌಡ ಶನಿ, ನೀವು ಒಬ್ರು ತಿಳ್ಕೊಂಡಿರಿ ನೋಡ್ರಿ, ಚಾ ತಂದ್ರೆ ಕೊಡ್ರಿ ಕೊಡ್ರಿ ಕೊಡ್ರಿ ಕೊಡ್ರಿ. ಈಗ ತಗೋ. ಈಗ ಸಮಾಧಾನ ಆಯ್ತು ನೋಡ್ರಿ ಗೌಡ್ರ, ಮತ್ತ ಒಂದ್ ಮಾತು ಉಳಿತು ನೋಡ್ರಿ ಗೌಡ್ರಿ. ನಾ ನಿಮ್ ಮದ್ದೇನಪ್ಪ ಶಿವಣ್ಣ ನಿಂದು? ಈಗ ನೋಡ್ರಿ ಗೌಡ್ರ, ಕೊಂಬು ಏನೈತಲ್ಲ ಅದು ಕೊಂಬು ಅನ್ನೋದು ಅಂಬ ಆಗಬಾರದು ನೋಡ್ರಿ. ಏನಂದಿ ಅಂಬ ಆಗಬಾರ್ದ? ಹ್ಮ್ ನೀನು ಒಗಟ್ ಹೇಳಿದಂಗ್ ಭಾರಿ ಹೇಳೋ ಬಿಡಪ್ಪ. ಒಗಟೇನಿಲ್ರಿ ಗೌಡ್ರ, ಅಂಬ ಅಂತಂದ್ರೆ ಏನ್ ಗೊತ್ತೈತೇನ್ರಿ? ಅದೇ ಹೇಳಪ್ಪ. ಅಂಬ ಅಂತಂದ್ರ ಬಾಣ. ಬಾಣ ಹೆಂಗಿರ್ತದ ಹೇಳ್ರಿ? ಚೂಪ್ ಇರ್ತದೆ, ಎಲ್ಲಿ ನಾಡ್ದು ನೋಡು ಅಲ್ಲಿ ರಕ್ತ ಬರೋದು, ಬರೋದನ್ನ ಗ್ಯಾರಂಟಿ. ಅದಕ್ಕ ಕೊಂಬು ಅನ್ನುವಂತದ್ದು ಅಂಬು ಆಗಬಾರದು. ಅಗದಿ ಬರೋಬ್ರ ಹೇಳ್ದ, ದನಗಳು ನಾಲ್ಕು ದನಗಳ ಜೊತೆ ತಿರುಗಾಡ್ತ ಅಲ್ಲಿ ಒಂದಕ್ಕೊಂದು ಹೊಡ್ಕೊಂಡು ಜಗಳಾಡ್ದ ರಕ್ತ ಬರೋದ. ಹೌದಲ್ರಿ, ಮತ್ತ ಅದಕ್ಕ ಗೌಡ್ರ ಮತ್ತ ಅಪ್ಪಣೆ ಕೊಡ್ರಿ, ನನಗಿನ್ನ ಮತ್ತ ಸ್ವಲ್ಪ ಕೆಲಸ ಅದವ್ರಿ, ಮತ್ತ ಭೇಟಿ ಆಗ್ತೀನಿ ಅಂತ ನಿಮ್ಗೆ. ಆಯ್ತು, ಮತ್ತೊಂದು ವಿಷಯ ತಿಳ್ಕೊಂಡ ಬಾಮಂತ. ಆಯ್ತು ಆಯ್ತ್ರಿ. ಪಶು ವೈದ್ಯ ಪ್ರಕಾಶ ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶು ವೈದ್ಯರು ಬೀದರ್ ಪಶು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಬಿವಿ ಶಿವಪ್ರಕಾಶ್ ಅವರು. ರೈತ ಬಾಂಧವರೇ, ಎತ್ತು ಎಮ್ಮೆಗಳಲ್ಲಿ ಕೊಂಬು ಮುರಿತದಿಂದ ಆಗ್ತಕ್ಕಂಥ ತೊಂದರೆಗಳು, ಕೊಂಬಿಗೆ ಕ್ಯಾನ್ಸರ್ ಬರ್ತಕ್ಕಂಥ ಒಂದು ಸಮಸ್ಯೆಗಳು, ಇದರ ಕುರಿತು ತಮ್ಮೊಂದಿಗೆ ನಾನು ಮಾಹಿತಿಯನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಜಾನುವಾರುಗಳು ಅದರಲ್ಲೂ ಎತ್ತಿಗೆ ಕೊಂಬು ಬಹಳ ಒಂದು ಮುಖ್ಯವಾದಂತಹ ಒಂದು ಅಂಗ. ತಲೆ ಮೇಲೆ ಅದು ಕೊಂಬು ಎಷ್ಟು ಚೆನ್ನಾಗಿದ್ರೆ ಅಷ್ಟು ಎತ್ತು ಕೂಡ ಚೆನ್ನಾಗಿರ್ತದೆ, ಅದಕ್ಕೆ ಒಳ್ಳೆ ಮಾರುಕಟ್ಟೆ ಇರ್ತದೆ. ಎತ್ತಿಗೆ ತಲೆಗೆ ಕೊಂಬೆ ಭೂಷಣ, ಅದರಲ್ಲೂ ಕಿಲಾರಿ ಎತ್ತುಗಳಿಗೆ ಉದ್ದವಾದ ಚೂಪಾದಂತಹ ಕೊಂಬುಗಳಿರ್ತದೆ, ದೇವಣಿ ಎತ್ತುಗಳಲ್ಲಿ ದಪ್ಪವಾದ ಅಗಲವಾದ ಕೊಂಬುಗಳಿರ್ತವೆ. ಈ ಕೊಂಬಿಗೆ ಅನೇಕ ತರನಾದ ರೋಗಗಳು ಕಾಡ್ತವೆ. ಅದರಲ್ಲಿ ಮುಖ್ಯವಾಗಿ ಕೊಂಬು ಮುರಿಯತಕ್ಕಂಥದ್ದು, ಕೊಂಬಿನ ವರ ಕವಚ ಕಿತ್ತು ಹೋಗೋದು, ಮತ್ತೆ ಕೊಂಬಿಗೆ ಕ್ಯಾನ್ಸರ್ ಕೂಡ ಬರ್ತಕ್ಕಂತಹ ಸಮಸ್ಯೆಗಳಿವೆ. ಈಗ ಕೊಂಬು ಯಾಕೆ ಮುರಿತದೆ ಅಂತಂದ್ರೆ, ಅಪಘಾತಗಳಿರಬಹುದು, ಯಾರಾದರೂ ಒಡೆಯಬಹುದು, ಅಥವಾ ಪರಸ್ಪರ ಒಂದು ಎತ್ತು ಅಥವಾ ಇನ್ನೊಂದು ಎಮ್ಮೆ ಯಾವುದಾದರೂ ಅದರ ಜೊತೆಗೆ ಜಗಳವಾಡಿದಾಗ ಕೊಂಬು ಮುರಿತಕ್ಕಂಥ ಒಂದು ಸಂದರ್ಭ ಇದೆ. ಈ ಕೊಂಬು ಮುರಿಯೋದು ಬುಡದಲ್ಲಿ ಮುರಿಬಹುದು, ಅಥವಾ ಮಧ್ಯಭಾಗದಲ್ಲಿ ಮುರಿಬಹುದು, ಅಥವಾ ತುದಿಯಲ್ಲಿ ಕೂಡ ಮುರಿದು ಹೋಗಬಹುದು. ಕೊಂಬು ಮುರಿದಾಗ ಅನೇಕ ರೀತಿಯಾದಂತಹ ತೊಂದರೆಗಳಾಗ್ತವೆ, ರಕ್ತಸ್ರಾವ ಆಗುತ್ತೆ, ನಂತರ ಮೂರ್ನಾಲ್ಕು ದಿನದಲ್ಲಿ ಕೀವು ಬರಲಿಕ್ಕೆ ಶುರುವಾಗ್ತದೆ, ಆ ಕೀವು ಕ್ರಮೇಣ ತಲೆ ಒಳಗೂ ಹೋಗ್ಬಿಟ್ಟು ಹಣೆ ಭಾಗದಲ್ಲಿ ಉರಿಯೂತ ಶುರುವಾಗ್ತದೆ, ಕ್ರಮೇಣ ಮೂಗಿನಿಂದಲೂ ಕೂಡ ರಕ್ತಸ್ರಾವ ಬರಲಿಕ್ಕೆ ಶುರುವಾಗ್ತದೆ. ಇದಕ್ಕೆ ಚಿಕಿತ್ಸೆ ಮಾಡಿಸ್ತೇ ಇದ್ರೆ ಎತ್ತು ಹೊಲದಲ್ಲಿ ಸರಿಯಾಗಿ ದುಡಿಲಿಕ್ಕೆ ಆಗೋದಿಲ್ಲ, ಎಮ್ಮೆ ಅಥವಾ ಆಕಳಲ್ಲಿ ಕೊಂಬು ಮುರಿದಿದ್ರೆ ಅದು ಅದರ ಹಾಲಿನ ಉತ್ಪಾದನೆ ಕೂಡ ಕಡಿಮೆ ಆಗ್ತದೆ. ಈ ಎಲ್ಲಾ ಕಾರಣಗಳಿಂದ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗ್ತದೆ. ಕೆಲವೊಮ್ಮೆ ಕೊಂಬು ಮುರಿದಾಗ ಕೇವಲ ಪಟ್ಟಿ ಕಟ್ಟಿಬಿಟ್ಟು ಅದಕ್ಕೆ ಏನಾದರೂ ಒಂದು ಮುಲಾಮು ಹಚ್ಚಿಬಿಟ್ರೆ ಅದು ಮಾಯತಕ್ಕಂತಹ ಸಂದರ್ಭ ಇದೆ. ಆದರೆ ನಮ್ಮ ದೇಶದ ಎತ್ತುಗಳಲ್ಲಿ ಕೊಂಬು ಬಹಳ ದೊಡ್ಡದು ಮತ್ತೆ ಉದ್ದವಾಗಿರೋದ್ರಿಂದ ಎಷ್ಟೋ ಸರ್ತಿ ಕೊಂಬನ್ನ ಬರೀ ಪಟ್ಟಿ ಕಟ್ಟಿದ್ರೆ ಅದು ಜೋಡಣೆ ಆಗೋದಿಲ್ಲ, ಮತ್ತೆ ಕೀವು ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಆದ್ರಿಂದ ಕೊಂಬನ ಬುಡ ಸಮೇತ ಕತ್ತರಿಸಿ ತಲೆಯಿಂದ ಬೇರ್ಪಡಿಸಿ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆಯನ್ನೇ ಮಾಡಿಸಬೇಕಾಗಿ ಬರಬಹುದು. ಇದನ್ನ ತಜ್ಞ ಪಶುವೈದ್ಯರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ರೈತರು ಇದರ ಬಗ್ಗೆ ನಿಷ್ಕಾಳಜಿ ವಹಿಸದೆ ಆದಷ್ಟು ಬೇಗನೆ ತಜ್ಞರ ಒಂದು ಸಲಹೆ ಪಡೆದು ಚಿಕಿತ್ಸೆ ಮಾಡಿಸುವುದು ಉತ್ತಮ. ನಮ್ಮ ದೇಶದಲ್ಲಿ ಎತ್ತುಗಳನ್ನ ಪೂಜಿಸುತ್ತಾರೆ ಕೆಲವೊಂದು ಹಬ್ಬಗಳಲ್ಲಿ. ಈ ಹಬ್ಬಗಳಲ್ಲಿ ಏನ್ ಮಾಡ್ತಾರೆ, ತಮ್ಮ ಎತ್ತುಗಳಿಗೆ ಬಣ್ಣವನ್ನ ಬಳಿತಾರೆ, ಎತ್ತುಗಳು ಚೆನ್ನಾಗಿ ಕಾಣಲಿ ಅಂತ ನೀಲಿ ಕೆಂಪು ಹಸಿರು ಬಣ್ಣಗಳನ್ನು ಬಳಿತಾರೆ. ಈ ಬಣ್ಣಗಳನ್ನ ಬಳಿಯೋದ್ರಿಂದ ಏನಾಗುತ್ತೆ, ಅದಕ್ಕೆ ಉರಿ ಉಂಟಾಗಿ ಇದರಿಂದ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ಸಂಶೋಧನೆಗಳಿಂದ ಗೊತ್ತಾಗಿದೆ. ಆದ್ರಿಂದ ಈ ವಾರ್ನಿಷ್ ಪೇಂಟ್ಗಳನ್ನ ಹಚ್ಚೋದನ್ನ ರೈತರು ಆದಷ್ಟು ಕಡಿಮೆ ಮಾಡೋದು ಒಳ್ಳೇದು, ಯಾಕಂತಂದ್ರೆ ಇದರಿಂದ ಹೆಚ್ಚಿನ ಹಾನಿ ಇದೆ. ಕೆಲವೊಮ್ಮೆ ಕೊಂಬಿನ ಹೊರ ಕವಚ ಕಿತ್ತು ಹೋಗುತ್ತದೆ, ಇಲ್ಲಿ ಕೊಂಬು ಮುರಿದಿರಲ್ಲ, ಕೇವಲ ಗಟ್ಟಿಯಾದಂತಹ ಹೊರ ಕವಚ ಕಿತ್ತು ಹೋಗುತ್ತೆ. ಇದಕ್ಕೆ ಕೂಡ ಸ್ವಚ್ಛವಾಗಿ ತೊಳೆದು ಅದಕ್ಕೆ ಪಟ್ಟಿಯನ್ನ ಕಟ್ಟಿಸಿ ಒಂದು ಐದಾರು ದಿನ ಅಯೋಡಿನ್ ಅಂತಹ ದ್ರಾವಣವನ್ನು ಹಾಕೋದ್ರಿಂದ ಅದು ಕ್ರಮೇಣ ಒಣಗುತ್ತದೆ. ಇದಕ್ಕೆ ಯಾವುದೇ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ, ಕೊಂಬಿನ ಹೊರ ಕವಚ ಕಿತ್ತೋಗಿದ್ರೆ. ಕೊಂಬಿಗೆ ಬರತಕ್ಕಂಥ ಇನ್ನೊಂದು ಸಮಸ್ಯೆ ಅಂತಂದ್ರೆ ಕೊಂಬಿನ ಕ್ಯಾನ್ಸರ್. ಕೊಂಬಿನ ಕ್ಯಾನ್ಸರ್ ಅಂದ್ರೆ ಕೊಂಬು ಒಳಗೆ ಒಂದು ಗಡ್ಡೆಗಳು ಬೆಳೀತವೆ, ಕೊಂಬು ಕ್ರಮೇಣ ವಾಲ್ತದೆ. ಕೊಂಬಿನ ಕ್ಯಾನ್ಸರ್ ಯಾಕೆ ಬರ್ತದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಬಿಸಿಲು ಬಹಳ ಅಧಿಕ, ಬಿಸಿಲಿನ ಇರತಕ್ಕಂಥ ಅತಿ ನೇರಳೆ ಕಿರಣಗಳಿಂದಾಗಿ ಈ ಕ್ಯಾನ್ಸರ್ ಬರತಕ್ಕಂಥ ಸಂಭವ ಇದೆ. ನಂತರ ನಮ್ಮ ಎತ್ತುಗಳಲ್ಲಿ ಅನುವಂಶೀಯ ಕಾರಣ, ಇದು ವಿದೇಶಿ ಎತ್ತುಗಳಲ್ಲಿ ಬರೋದಿಲ್ಲ, ನಮ್ಮ ದೇಶೀಯ ಎತ್ತುಗಳಲ್ಲೇ, ಅದರಲ್ಲೂ ವಿಶೇಷವಾಗಿ ಕಿಲಾರಿ, ದೇವಣಿ, ಗುಜರಾತ್ನಲ್ಲಿ ಕಾಂಕ್ರೇಜ್ ಎತ್ತುಗಳಿಗೆ ಪ್ರತಿ ಸಾವಿರದಲ್ಲಿ 10 ಎತ್ತುಗಳು ಕ್ಯಾನ್ಸರ್ನಿಂದ ಬಳಲ್ತಾ ಇದಾವೆ. ಈ ಕ್ಯಾನ್ಸರ್ ಬಂದ ನಂತರ ಮುಖ್ಯವಾದ ಲಕ್ಷಣಗಳು ಅಂತಂದ್ರೆ, ಮೂಗಿನಿಂದ ನೀರು ಸೋರೋದು, ನೀರಿನ ಜೊತೆಗೆ ಕ್ರಮೇಣ ರಕ್ತ ಕೂಡ ಸೋರಬಹುದು, ಕೊಂಬಿನ ಬುಡ ಉಬ್ಬಬಹುದು, ಕೊಂಬು ಕ್ರಮೇಣ ವಾಲಬಹುದು, ನಂತರ ಕೊಂಬಿನ ಚರ್ಮ ಬಿರುಕು ಉಂಟಾಗಿ ಅದರಿಂದ ಗಡ್ಡೆಗಳು ಹೊರಬರಬಹುದು ಇತ್ಯಾದಿ ಲಕ್ಷಣಗಳನ್ನ ಇರೋದ್ರಿಂದ ಎತ್ತು ಬಡವಾಗ್ತದೆ, ಸರಿಯಾಗಿ ಹೊಲದಲ್ಲಿ ದುಡಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಚಿಕಿತ್ಸೆ ಮಾಡಿಸೋದು ಅತ್ಯಗತ್ಯವಾಗಿದೆ. ಚಿಕಿತ್ಸೆ ಅಂದ್ರೆ ಇದಕ್ಕೆ ಯಾವುದೇ ಔಷಧಿಯಿಂದ ಚಿಕಿತ್ಸೆ ಫಲಕಾರಿ ಇಲ್ಲ, ಆದ್ರಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿ ಕೊಂಬನ್ನು ಸಂಪೂರ್ಣ ಕತ್ತರಿಸಬೇಕಾಗಿ ಬರುತ್ತದೆ. ಶಸ್ತ್ರಚಿಕಿತ್ಸೆಯಲ್ಲಿ ಬರೀ ಕೊಂಬನ್ನು ಅಷ್ಟೇ ತೆಗೆಯೋದಿಲ್ಲ, ತಲೆ ಒಳಗೆ ಕೂಡ ಆ ಗಡ್ಡೆ ಬೆಳೆದಿರತಕ್ಕಂಥ ಹಣೆಯ ಭಾಗದಲ್ಲಿ ಕೂಡ ಅದನ್ನೆಲ್ಲ ತೆಗೆದು ಒಲಿಗೆ ಹಾಕಿ ಇದು ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಈ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಎತ್ತು ಸಂಪೂರ್ಣವಾಗಿ ಚೇತರಿಸಿಕೊಂಡು ಮತ್ತೆ ಹೊಲದ ಕೆಲಸವನ್ನು ಮಾಡಲಿಕ್ಕೆ ಶಕ್ಯವಾಗ್ತದೆ, ಮತ್ತು ಒಂದು 5-6 ವರ್ಷ ಇಂತಹ ಎತ್ತುಗಳು ಹೊಲದಲ್ಲಿ ದುಡಿತವೆ. ಆದ್ರಿಂದ ರೈತರು ಕೊಂಬಿಗೆ ಬರತಕ್ಕಂಥ ಅನೇಕ ರೋಗಗಳಾದ ಕೊಂಬು ಮುರಿತ, ಕೊಂಬಿನ ಕ್ಯಾನ್ಸರ್ಗಳಿಗೆ ತಾತ್ಸಾರ ಮಾಡದೆ, ಅವನ್ನ ಕಡಿಮೆ ಬೆಲೆಗೆ ಅವನ್ನ ಮಾರದೆ ಸಂಪೂರ್ಣ ಚಿಕಿತ್ಸೆಯನ್ನು ಪಡೆದು ತಮಗಾಗ್ತಕ್ಕಂಥ ನಷ್ಟವನ್ನ ತಪ್ಪಿಸಿಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ತಮಗೆ ತಿಳಿಸಲಿಕ್ಕೆ ಬಯಸುತ್ತೇನೆ. ಇಂತಹ ಶಸ್ತ್ರಚಿಕಿತ್ಸೆಗೆ ಎಲ್ಲಾ ಪಶುವೈದ್ಯಕೀಯ ದವಾಖಾನೆಗಳಲ್ಲಿ ಮಾಡ್ತಾ ಇದ್ದಾರೆ, ಆದರೂ ಕೂಡ ಬೀದರ್ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಇದಕ್ಕೆ ವಿಶೇಷವಾದಂತಹ ಚಿಕಿತ್ಸೆ ಲಭ್ಯ ಇದೆ. ಇದಕ್ಕೆ ಯಾವುದೇ ಒಂದು ಹೆಚ್ಚಿನ ಹಣಕಾಸು ಕೂಡ ಖರ್ಚಾಗೋದಿಲ್ಲ, ಆದ್ದರಿಂದ ರೈತರು ಈ ವಿಶ್ವವಿದ್ಯಾಲಯದ ನೆರವನ್ನು ಪಡೆಯಬಹುದು. ಧನ್ಯವಾದಗಳು. ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254442. ಬೀದರ್ನ ಎಸ್ಟಿಡಿ ಕೋಡ್ 08482. ಅನುಕ್ಷಣದ ಅರಿವು, ಜಾನುವಾರು ಲೋಕದ ವಿಶಿಷ್ಟ ಸಂಗತಿಗಳತ್ತ ಚುಟುಕು ನೋಟ. ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಸಣ್ಣ ಆಕಾರ ಹಾಗೂ ಗಾತ್ರದ ಮಲೆನಾಡು ಗಿಡ್ಡ ಜಾನುವಾರು ತಳಿಗೆ ದೇಸಿ ತಳಿ ಎಂಬ ರಾಷ್ಟೀಯ ಮಾನ್ಯತೆ ಸಿಕ್ಕಿದ್ದು, ಈ ತಳಿಯ ಅಭಿವೃದ್ಧಿಗೆ ಬಹಳ ಉಪಯೋಗವಾಗುತ್ತದೆ ಎಂದು ಶಿವಮೊಗ್ಗ ಜಿಲ್ಲೆ ಹನತವಾಡಿಯಲ್ಲಿ ಪಶುವೈದ್ಯಾಧಿಕಾರಿಯಾಗಿರುವ ಡಾ ಕೆಎಂ ನಾಗರಾಜ್ ಅವರು ಪಶುಪಾಲಕರ ಗಮನಕ್ಕೆ ತಂದಾರ. ನಿರ್ದಿಷ್ಟ ತಳಿಯ ಮಾನ್ಯತೆಯಿಂದ ಅನೇಕ ಪ್ರಯೋಜನಗಳಿವೆ. ಶುದ್ಧ ತಳಿಗಳ ಸಂರಕ್ಷಣೆ, ಉತ್ಕೃಷ್ಟ ತಳಿಗಳ ಸಂವರ್ಧನೆ, ತಳಿ ಸುಧಾರಣೆ, ಹಾಲು ಹಾಗೂ ಮೂತ್ರದ ಔಷಧಿ ಗುಣಗಳ ಸಂಶೋಧನೆ, ತಳಿಗಳಲ್ಲಿರುವ ವಿಶೇಷ ಗುಣವಿರುವಂತಹ ವಂಶವಾಹಿಗಳನ್ನು ಸಂಗ್ರಹಿಸಿ ನೂರಾರು ವರ್ಷಗಳವರೆಗೆ ಕಾಪಾಡಿ ಅವಶ್ಯಕತೆ ಬಂದಾಗ ಬಳಸುವುದು ಇತ್ಯಾದಿ ಕಾರ್ಯವನ್ನು ಕೈಗೊಳ್ಳಬಹುದು. ನಶಿಸುವ ಶುದ್ಧ ತಳಿ ಜೀವರಾಶಿಯ ಸಂರಕ್ಷಣೆ, ಅಪೇಕ್ಷಿತ ವಂಶವಾಹಿಗಳ ಅಭಿವೃದ್ಧಿ ಆರಂಭಗೊಳ್ಳುತ್ತದೆ. ಕೃತಕ ಗರ್ಭಧಾರಣೆಗೆ ಉತ್ಕೃಷ್ಟ ಮಲೆನಾಡು ಗಿಡ್ಡ ತಳಿಯ ವೀರ್ಯ ನಳಿಕೆಗಳು ಸಿಗುತ್ತವೆ. ಈವರೆಗೆ ತಳಿ ಮಾನ್ಯತೆ ಇಲ್ಲವಾದ್ದರಿಂದ ಯಾವುದೇ ಯೋಜನೆಗಳಾಗಲಿ ಅಥವಾ ಸಂಶೋಧನಾ ಕೇಂದ್ರಗಳಾಗಲಿ ಇರಲಿಲ್ಲ. ಈಗ ಸಾಧ್ಯವಿದೆ. ಅಲ್ಲದೆ ರಾಷ್ಟೀಯ ಹೈನು ಯೋಜನೆಯಲ್ಲಿ ದೇಸಿ ಜಾನುವಾರು ತಳಿಗಳ ಅಭಿವೃದ್ಧಿಗೆ 17,000 ಕೋಟಿ ರೂಪಾಯಿಗಳ ಯೋಜನೆ ಶುರುವಾಗಿದೆ. ಭಾರತದಲ್ಲಿ 37 ದೇಸಿ ದನದ ತಳಿಗಳಿಗೆ ಮಾನ್ಯತೆ ಸಿಕ್ಕಿದೆ. ಈ ಪೈಕಿ ಹಳ್ಳಿಕಾರ, ಅಮೃತ ಮಹಲ್, ಖಿಲ್ಲಾರಿ, ದೇವಣಿ ಹಾಗೂ ಕೃಷ್ಣಾ ವ್ಯಾಲಿ ಇವು ಕರ್ನಾಟಕದ ತಳಿಗಳು. ಮಲೆನಾಡು ಗಿಡ್ಡ ಈ ಪಟ್ಟಿಗೆ ಹೊಸ ಸೇರ್ಪಡೆ. ರಾಜ್ಯದಲ್ಲಿ ಮಾನ್ಯತೆಗೆ ಅರ್ಹವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಸೌತ್ ಕೆನರಾ ಎಮ್ಮೆ, ಗುಲ್ಬರ್ಗಾದ ಜವಾರಿ ದನ, ಧಾರವಾಡದ ಗೌಳಿ ಎಮ್ಮೆ ಮುಂತಾದವುಗಳನ್ನು ಸರ್ಕಾರ ಗುರುತಿಸಲು ಮುಂದಾಗಬೇಕು. ಬೆಂಗಳೂರಿನಲ್ಲಿರುವ ರಾಷ್ಟೀಯ ಹೈನು ಅಭಿವೃದ್ಧಿ ನಿಗಮದ ವಿಜ್ಞಾನಿ ಡಾ ಕೆಪಿ ರಮೇಶ್ ಮಲೆನಾಡಿನ ಮೂಲದವರು. ಮಲೆನಾಡು ಗಿಡ್ಡ ತಳಿ ವರ್ಗೀಕರಣದ ಬಗ್ಗೆ ಆಸಕ್ತಿ ವಹಿಸಿ ಕರ್ನಾಟಕ ಜಾನುವಾರು ಅಭಿವೃದ್ಧಿ ಸಂಸ್ಥೆ ಪ್ರಾಯೋಜಕತ್ವದಲ್ಲಿ ಸಂಶೋಧನಾ ತಂಡ ಹಾಗೂ ಯೋಜನಾ ವರದಿಯನ್ನು ರೂಪಿಸಿದ್ದಾರೆ. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈ ಕಾರ್ಯಕ್ರಮ ತಮಗ ಹೆಂಗ ಅನಿಸ್ತು ಅನ್ನೋದನ್ನ ನಮಗ SMS ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ನಂಬರ್ 9448230070. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಮಕ್ಕಳು ರೈತನ ಮಕ್ಕಳು ಎತ್ತಮ್ಮಿ ಆಕಳು ರೈತನ ಮಕ್ಕಳು ಸಲಹೋ ಆತನ ಚುಕ್ಕೋಳ ಸಲಹೋ ಆತನ ಚುಕ್ಕೋಳ ಜ್ಞಾನಿ ವ್ಯಾಸರಿಕ್ಯಾಗ ಮಮತೆಯ ತೋರಿದರ ಬ್ಯಾನಿ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ ಆನಂದದ ಹೊಳೆಯು ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್ ಹರದಂಗ ಆನಂದದ ಹೊಳೆಯು ಹರದಂಗ ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲು ಸಂಕಲನ ಶೋಭಾ ಎನ್ನುವ ಕೇಳಿ ಬಿಳಿಯತ್ತ ಮಾನಿಂಗ ಬಿಳಿಯತ್ತ ಕಾಳಿಂಗ ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ ಬಿಳಿಯತ್ತ ಕಾಳಿಂಗ ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ಶಾಂತಾಬಾಯಿ ಅಣವೀರ ಹಂಗರಗಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಗುರು ನನ್ನ ಮಡೆವಾಳ ಪಡೆದ ಬೋಧವನು ಮಾಡಿ ಶಾಂತಾಬಾಯಿ ಅಣವೀರ್ ಹಂಗರಿಗೆ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದಗಳನ್ನು ಕೇಳಿದಿರಿ. ಮಾತೆ ಕಥೆ ಸಾಧಕರ ಮನದಾಳದ ಮಾತು ಜೀವನ ಸಂಪುಟದ ಯಾನ ಸಾಧಕರ ಬದುಕಿನ ಹೆಜ್ಜೆಗಳ ಮಾತಿನ ಮಂಟಪ ಪ್ರತಿ ಮಂಗಳವಾರ ರಾತ್ರಿ 9:15 ಕೇಳುಗರೊಂದಿಗೆ ಮಾತೆ ಕಥೆ ಧ್ವನಿಯಾನ ಭೂಮಿ ಪಣ್ಣದ ಬುಗುರಿ ಆ ಶಿವನೇ ಚಾಟಿಕಣು ಬದುಕಿನ ಆದರ್ಶಗಳ ಅನಾವರಣ ಮಾತಿನ ತೋರಣ ನಾಳೆ ರಾತ್ರಿ 9:15. ಈ ವಾರದ ಅತಿಥಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ